ಬೆಳಕಿಗಳ ಸಾಲು ಬೆಳಕಿಗಳ ಸಾಲು. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕಡಗದಾಳು ಗ್ರಾಮತ್ರ ಮಾದೇಟರ ಪೌತಿ ಸೋಮಣ್ಣ ದಾಸು ಐಂಡಪೊಣ್ಣ ಪಟ್ಟು ಪಾರ್ವತಿ ಇಂದು ಮರಣಪಟ್ಟಿದೆ. 57 ಬೈತರ ಮಾದೇಟರ ಪಟ್ಟು ಪಾರ್ವತಿ ತಾಮನೆ ಕಾಕುಟ್ಟುಪರಂಬು ಕೋಟೆರ ಆಖಿರ್ ಕಾರ್ಯ ನಾಳೆ ಮಜ್ಜಣ ಒಕ್ಕತ್ತೋಟುಗಳತ್ತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲಾಡಳಿತದ ಕಡೆಯಿಂದ ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ 76ನೇ ಗಣರಾಜ್ಯೋತ್ಸವದ ಆಚರಣೆ ಪೊರ್ಲೊಲಿ ನಡೆದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಜಿಲ್ಲೆನ ಉಸ್ತುವಾರಿ ಸಚಿವರಾಗಿರುವ ಎನ್ಎಸ್ ಬೋಸರಾಜನವು ರಾಷ್ಟ್ರಧ್ವಜ ಹಾರಿಸಿದೊ. ರಾಷ್ಟ್ರಗೀತೆ, ನಾಡಗೀತೆ, ನಾಡ ರೈತ ಗೀತೆ ಆದ ಮೇಲೆ ಸ್ಕೌಟ್, ಗೈಡ್, ಎನ್ಸಿಸಿ, ಗೃಹ ರಕ್ಷಕ ದಳ, ಸೇವಾದಳ, ಪೊಲೀಸ್ ದಳಗಳಿಂದ ಧ್ವಜ ವಂದನೆ ಸ್ವೀಕಾರ ಮಾಡಿದೆ. ಈ ಸಂದರ್ಭ ಮಾತಾಡಿದ ಸಚಿವರು, ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿ ಸಂವಿಧಾನದ ಆಶಯಗಳನ್ನ ಈಡೇರಿಸ್ತಾ ಉಂಟು ಅಂತ ಹೇಳಿದೆ. ಅಲ್ಲದೆ ಜಿಲ್ಲೆಯಲ್ಲಿ ಆಗ್ತಿರುವ ಬೇರೆ ಬೇರೆ ಅಭಿವೃದ್ಧಿ ಚಟುವಟಿಕೆಗಳ ಬಗ್ಗೆಯಲ್ಲಿ ಮಾಹಿತಿ ಕೊಟ್ಟು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ ಸೇರಿದಂಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಒಳ್ಳ ವಿದ್ಯಾಭ್ಯಾಸದೊಟ್ಟಿಗೆ ಕೌಶಲ್ಯಾಭಿವೃದ್ಧಿ ಅತಿ ಅವಶ್ಯ ಆಗಿದ್ದು ಓದುದರ ಒಟ್ಟಿಗೆ ಕೌಶಲ್ಯ ಬೆಳೆಸಿಕಂಬಕ್ಕೆ ವಿದ್ಯಾರ್ಥಿಗ ಆದ್ಯತೆ ಕೊಡಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜನವು ಹೇಳೋಳು. ಅವು ಇಂದು ಕೊಡಗು ವಿಶ್ವವಿದ್ಯಾಲಯದಲ್ಲಿ ಕೌಶಲ್ಯಾಭಿವೃದ್ಧಿ ಡಿಪ್ಲೊಮೋ ಕೋರ್ಸ್ನ ಲೋಕಾರ್ಪಣೆ ಮಾಡಿ ಮಾತಾಡ್ತಾ, ಕೊಡಗು ವಿಶ್ವವಿದ್ಯಾಲಯ ಪದವಿನ ಜೊತೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪ್ಲೊಮೋ ಕೋರ್ಸ್ ಕಲಿಯಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿರುವುದು ಮೆಚ್ಚುಕಾದ ವಿಷಯ ಅಂತ ಹೇಳಿದು. ಹಾಗೆ ಮಡಿಕೇರಿನ ಶಾಸಕರಾದ ಡಾಕ್ಟರ್ ಮಂತರ್ಗೌಡರವು ಮಾತಾಡಿ, ರಾಜ್ಯದಲ್ಲೇ ಸುರುಣ ಸಲ ಕೊಡಗು ವಿಶ್ವವಿದ್ಯಾಲಯದಲ್ಲಿ ಇಂತಹ ಅವಕಾಶ ಇದ್ದು ವಿದ್ಯಾರ್ಥಿಗ ಇದನ್ನು ಬಳಸಿಕೊಳ್ಳಕು ಅಂತ ಕೇಳಿಕೊಂಡು, ಪೊಲೀಸರಲ್ಲಿ ಇರುವ ಕಲೆಗಳಿಗೆ ಪ್ರೋತ್ಸಾಹ ಕೊಡಿಕಾಗಿ ರಚನೆ ಮಾಡಿರುವ ಜಿಲ್ಲಾ ಪೊಲೀಸ್ ಸಾಂಸ್ಕೃತಿಕ ವೇದಿಕೆನ ಉದ್ಘಾಟನಾ ಜಂಬರಕ್ಕೆ ಇಂದು ಹಿಂಬತ್ತು ಚಾಲನೆ ಸಿಕ್ಕಿದ್ದು, ಇದರ ಬಗ್ಗೆಯಲ್ಲಿ ನಾಡಿನ ಹೆಸರುಪಟ್ಟ ಹಾಡುಗಾರರು ಸಂಗೀತ ರಸ ಸಂಜೆ ನಡೆಸಿಕೊಟ್ಟವೆ. ಜಿಲ್ಲಾ ಪೊಲೀಸ್ ಆಟದ ಬಾಣಿಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು ಭರ್ಜರಿ ತಯಾರಿಯ ಔಟು. ಈ ಹಿಂದೆ ಇದ್ದ ಡಿವೈಎಸ್ಪಿ ಮಹೇಶ್ ಕುಮಾರ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ ಇವರ ಪ್ರಯತ್ನದ ಇಂತಹ ಸಾಂಸ್ಕೃತಿಕ ವೇದಿಕೆ ತಯಾರಾಗಿದ್ದು, ಇಂದು ಹೆಸರುಪಟ್ಟ ಹಾಡುಗಾರರೊಟ್ಟಿಗೆ ಸಿನಿಮಾ ಕ್ಷೇತ್ರದ ತಾರೆಗಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಓಳು. ಸರ್ಕಾರದ ಬೆಂಬಲ ಬೆಲೆ ಯೋಜನೆ ನಡೆಯಲಿ ಭತ್ತ ತಕ್ಕಂಬ ಕಾರ್ಯ ಶುರು ಆಗಿದ್ದು, ಜಿಲ್ಲೆನ ರೈತರು ಯೋಜನೆಯ ಸದುಪಯೋಗ ಪಡ್ಕೊಳ್ಳುವಂಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆನ ಉಪನಿರ್ದೇಶಕ ಜೆಬಿ ಶ್ರೀಧರಮೂರ್ತಿನವು ತಿಳಿಸೋಳು. ಭತ್ತ ಖರೀದಿ ಮಾಡುವ ಕಾರ್ಯ ಕಳೆದ ಡಿಸೆಂಬರ್ 1ನೇ ತಾರೀಕಿಂದನೇ ಶುರು ಆಗಿದ್ದು, ಬರುವ ಮಾರ್ಚ್ 31ನೇ ತಾರೀಕು ಮುಟ್ಟ ಖರೀದಿ ಮತ್ತೆ ನೋಂದಣಿಗೆ ಅವಕಾಶ ಉಂಟು ಅಂತ ಅವು ಹೇಳೋಳು. ಬೇರೆ ಬೇರೆ ಮೈಕ್ರೋಫೈನಾನ್ಸ್ ಸಂಸ್ಥೆಗೆ ಸಾಲ ಕೊಟ್ಟು ವಾಪಸ್ ಕೊಡದಿದ್ದರೆ ಹಿಂಸೆ ಮಾಡುದು, ಬೈಯೋದು, ಹೊಡೆಯೋದು, ಮನೆ ನುಗ್ಗೆ ಹೆದರಿಸೋದು ಮಾಡ್ತಿರೋ ಬಗೆಯಲ್ಲಿ ಪುಕಾರಿಗ ಬರ್ತಿದ್ದು, ಇಂತಹ ಪ್ರಕರಣಗ ಕಂಡು ಬಂದರೆ ಕಾನೂನು ಕ್ರಮ ತಗೊಂಡವೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ತಿಳಿಸೋಳು. ಜಿಲ್ಲೆನ ಜನ ಎಲ್ಲಿಯಾರು ಇಂತಹ ಹಿಂಸೆ ಮಾಡುವ ಪ್ರಕರಣ ಕಂಡ್ರೆ ಪೊಲೀಸ್ ತುರ್ತು ಸಹಾಯವಾಣಿ 112ಕ್ಕೆ ಕರೆ ಮಾಡಿ ಮಾಹಿತಿ ಕೊಡುವಂಗೆ ಅವು ತಿಳಿಸೋಳು. ಮಡಿಕೇರಿನ ಮಿಲಿಟರಿ ಕ್ಯಾಂಟೀನ್ಲಿ 31ನೇ ತಾರೀಕು ಲೆಕ್ಕ ತಪಾಸಣೆ ಇರುವುದರಿಂದ ಈ ತಿಂಗಳ ಕೋಟಾನ ಕಾರ್ಡ್ದಾರರು 30ನೇ ತಾರೀಕಿನೊಳಗೆ ತಗೊಳಕು ಅಂತ ಕ್ಯಾಂಟೀನ್ನ ವ್ಯವಸ್ಥಾಪಕರು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ.

ವಿರಾಜಪೇಟೆ ತಾಲೂಕು ಪರಮದು 66ನೇ ಗಣರಾಜ್ಯೋತ್ಸವ ನಾಳಿನ ಗೌಜಿಲ್ ಕೈಚಿತ್ ತಾಲೂಕು ಆಡಳಿತ ಏರ್ಪಾಡು ಮಾಡಿತಿಂಜ ಕಾರ್ಯಕ್ರಮತ್ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರು ಆಯ್ತುಳ್ಳ ಶಾಸಕ ಜಗುಟಿರಪ್ಪನನ್ನ ಓಜಾ ಪಾರಚಿಟ್ಟತ್ ಬೈಂಜ ತಕ್ಕ ಪರಂದ ಶಾಸಕಂಗ ಭಾರತದ ಪ್ರಜೆಯಡ ಬದುಕು ಸಂವಿಧಾನ ಕೊರತ ಬಲತ್ನ ಎಲ್ಲರೂ ಅರ್ಜುಣ ಉಂದಣಿಚಿ ಪುರಸಭೆ ಅಧ್ಯಕ್ಷಂಗ ಉಪಾಧ್ಯಕ್ಷಂಗ ಜನಪ್ರತಿನಿಧಿ ಅಧಿಕಾರಿಯ ಮುಖ್ಯಪಟ್ಟು ಈ ನೆರತ್ ಹಾಜರಿಂಜತ್. ನಲ್ಲ ಚಾಕ್ರಿ ಪಡೆದವು ನಿಟ್ಟಿಲ್ ಪದವೀರ ಕೂಟಕ್ಕೆ ಕೌಶಲ್ಯಾಭಿವೃದ್ಧಿಯು ತುಂಬಾ ಮುಖ್ಯ. ಓದರ ಜೊತೆ ಜೊತೆಲೆ ಕೌಶಲ್ಯತ್ನ ಬಳಿತಕ್ಕೆ ಮಕ್ಕ ಆದ್ಯತೆ ಕೊಡ್ಕೊಂಡು ಚೆರು ನೀರಾವರಿ ವಿಜ್ಞಾಪನೆ ತಂತ್ರಜ್ಞಾನ ಕೂಡನಿಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಎನ್ ಎಸ್ ಬೋಸರಾಜು ಅಣಚಿ. ಕೊಡಗು ವಿಶ್ವವಿದ್ಯಾಲಯ ನಡೆದ ಕೌಶಲ್ಯಾಭಿವೃದ್ಧಿ ಡಿಪ್ಲೊಮಾ ಕೋರ್ಸ್ನ ಲೋಕಾರ್ಪಣೆ ಮಾಡಿದ ಕಾರ್ಯಕ್ರಮದ ಕೂಡಿಯಡಿತ ತಕ್ಕ ಪರಂದ ಅವು ಇಂದೇತರ ಪೈಪೋಟಿರ ಕಾಲತ್ತು ಪುದೇ ತಂತ್ರಜ್ಞಾನ ಕೂಟಿಯವಾಂಡ ಕೂಟಕ್ಕೆ ಚಾಕ್ರಿನ ನಿರ್ವಹಣೆ ಮಾಡುವ ಬೋಂಡ್ಯಾನಂತ ಅವಶ್ಯಕತೆ ಬದಲಾಯಿತು ಅನ್ನನಾಯಿತು ಸರ್ಕಾರ.